ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮರಾಠೆ ಅವರಿಂದ ಸಂಗ್ಯಾ ಬಾಳೆಯ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಗೆ ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್ ಮಹಾಕ್ವಿಜ್, ಸಬ್ಕಾ ವಿಕಾಸ್ ಮಹಾಕ್ವಿಜ್. ಸಮಯ 7 ಗಂಟೆ 25 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ರಾಷ್ಟ್ರ ಕಟ್ಟುವಲ್ಲಿ ಯುವಜನರ ಪಾತ್ರ, ಈ ಕುರಿತು ಚರ್ಚೆ. ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಕಲಬುರಗಿ ಜಿಲ್ಲೆಯ ಶರಣೇಶ್ವರಿ ರೇಷ್ಮೆ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ವಾಣಿಶ್ರೀ ಬಸವರಾಜ್. ಭಾಗವಹಿಸುವ ವಿದ್ಯಾರ್ಥಿನಿಯರು ಕಲಬುರಗಿ ಜಿಲ್ಲೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಸುಧಾರಾಣಿ ಬಿರಾದಾರ್ ಹಾಗೂ ಭಾಗ್ಯಶ್ರೀ ಕಟಾರಿ. ತೃಪ್ತಿ ಎನ್ನುವುದು ಪ್ರಯತ್ನದಲ್ಲಿರುತ್ತದೆಯೇ ಹೊರತು ಪ್ರಾಪ್ತಿಯಲ್ಲಿಲ್ಲ. ಪೂರ್ಣ ಪ್ರಯತ್ನವೇ ಪರಿಪೂರ್ಣ ಗೆಲುವು. ಆತ್ಮೀಯ ಆಕಾಶವಾಣಿ ಕೇಳುಗರಿಗೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಣಿಶ್ರೀ ಬಸವರಾಜ್, ಕಲಬುರಗಿ ಜಿಲ್ಲೆಯ ರೇಷ್ಮೆ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಪ್ರಬುದ್ಧವಾಗಿದ್ದಾನೆ. ಕಾರಣ, ಭಾರತದ ಎಲ್ಲಾ ಪ್ರಜೆಗಳು ದಾಸ್ಯದಿಂದ ಮುಕ್ತಿ ಪಡೆದು ನಿರ್ಭೀತಿಯಿಂದ ಬದುಕು ನಡೆಸುತ್ತಿದ್ದಾರೆ. ಅಂತಹ ಬದುಕನ್ನೇ ಸ್ವಾತಂತ್ರ್ಯ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಇಂತಹ ಸ್ವಾತಂತ್ರ್ಯದ ಬದುಕನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ. ಈ ರೀತಿಯ ಸ್ವರ್ಗದ ಸುಖವನ್ನು ಅನುಭವಿಸುತ್ತಿದ್ದೇವೆ. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ ಎಂದು ಗುಡುಗಿದ ಗಾಂಧೀಜಿ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಹುಟ್ಟಿಸಿದ ಸುಭಾಷ್ ಚಂದ್ರ ಬೋಸ್, ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಅದನ್ನು ಪಡೆಯುವ ಮಾರ್ಗ ತೋರಿಸಿದ ಬಾಲ್ ಗಂಗಾಧರ್ ತಿಲಕ್, ಹೀಗೆ ಈ ಎಲ್ಲಾ ಘೋಷಣೆಗಳು ಎಂತಹವರನ್ನು ಸಹ ಬಡಿದೆಬ್ಬಿಸುತ್ತವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ ತಮ್ಮ ಜೀವನ ಮತ್ತು ಜೀವವನ್ನೇ ತ್ಯಾಗ ಮಾಡಿ ನಮ್ಮನ್ನು ನಾವು ಭಾರತೀಯರು ಎಂದು ಹೆಮ್ಮೆಯಿಂದ ಹೇಳಲು ಹಾಗೂ ಈ ನೆಲದಲ್ಲಿ ನಮಗೆ ಸ್ವರ್ಗದ ಸುಖವನ್ನು ಅನುಭವಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲಾ ದೇಶದ ಮಹಾನ್ ವೀರರನ್ನ ನೆನೆಯೋಣ. ಅವರ ತ್ಯಾಗ ಬಲಿದಾನಗಳನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ರಾಷ್ಟ್ರ ಕಟ್ಟುವಲ್ಲಿ ಯುವಜನತೆಯ ಪಾತ್ರ, ಅಂದ್ರೆ ನಮ್ಮ ನಿಮ್ಮಂತಹ ಯುವಕ ಯುವತಿಯರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಕುಮಾರಿ ಸುಧಾರಾಣಿ ಮತ್ತು ಭಾಗ್ಯಶ್ರೀ. ಇವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೊದಲನೆಯದಾಗಿ ಇವಾಗ ಸುಧಾರಾಣಿಯವರು ರಾಷ್ಟ್ರ ಕಟ್ಟುವಲ್ಲಿ ಯುವಜನರ ಪಾತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ನನ್ನ ಹೆಸರು ಸುಧಾರಾಣಿ ಬಿರಾದಾರ್. ನಾನು ಕಲಬುರಗಿಯ ವಿಜಿ ವುಮೆನ್ಸ್ ಕಾಲೇಜ್ ಅಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ನಮಗೆ 1947 August 15 ಸ್ವತಂತ್ರ ದೊರೆಯಿತು. ಈ ಸ್ವತಂತ್ರ ನಮಗೆ ಅಷ್ಟು ಸುಲಭವಾಗಿ ದೊರೆತಂತದ್ದಲ್ಲ. ಇದನ್ನು ಪಡೆಯುವಲ್ಲಿ ನಾವು 2 ನಿಟ್ಟಿನ ತತ್ವಗಳನ್ನು ನೋಡುತ್ತೇವೆ. ಮೊದಲನೆಯದು ಗಾಂಧೀಜಿಯವರ ಶಾಂತಿ ತತ್ವ, ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿ ತತ್ವ. ಇವೆರಡು ಸೇರಿ ನಮಗೆ ಸ್ವತಂತ್ರವನ್ನು ತಂದುಕೊಡುವ ಮಾರ್ಗದಲ್ಲಿ ಹೋರಾಟ ಮಾಡಿದವರು. ಈ ಸ್ವತಂತ್ರ ಪಡೆಯುವುದಕ್ಕೆ ಹೋರಾಟ ಮಾಡಿದರು, ಬಲಿದಾನ ನೀಡಿದರು, ರಕ್ತವನ್ನು ಹರಿಸಿದರು, ಕೊನೆಗೆ ಗೆಲುವನ್ನು ತಂದುಕೊಟ್ಟರು. ಈ ಸ್ವತಂತ್ರ ದೇಶದ 500 ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಆಗ ಅಖಂಡ ಭಾರತದ ನಿರ್ಮಾಣ ಮಾಡಲು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ನಿಲುವನ್ನು ತೆಗೆದುಕೊಂಡರು. ಈ ಭಾರತವನ್ನು ಬೆಳೆಸಲು ನಿಯಮಗಳು ಬೇಕು ಎಂದಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರುಡನ್ನು ರಚಿಸಿಕೊಟ್ಟರು. ಅಂದಿನ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರುವಿಂದ ಹಿಡಿದು ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರವರೆಗೂ ಹಲವಾರು ನಾಯಕರು, ಸಾಮಾನ್ಯ ಜನರು, ಕ್ರಾಂತಿಕಾರಿಗಳು ಅವರ ಪರಿಶ್ರಮದ ಫಲವೇ ನಾವು ಇಂದು ಆಚರಿಸುತ್ತಿರುವ ಸ್ವತಂತ್ರ ಅಮೃತ ಮಹೋತ್ಸವ. ನಮ್ಮ ದೇಶ ಇಂದಿಗೂ ಬೆಳವಣಿಗೆ ಹೊಂದುತ್ತಿರುವ ದೇಶವೇ. ಭಾರತದ ಜನಸಂಖ್ಯೆ ಚೀನಾಕ್ಕಿಂತ ಸ್ವಲ್ಪ ಮಟ್ಟಿನ ಚಿಕ್ಕ ದೇಶವಾಗಿದೆ. ಆದರೆ ಚೀನಾಕ್ಕಿಂತ ಯುವ ಜನತೆಯನ್ನು ಶೇಕಡವಾರು ಹೊಂದಿರುವುದರಲ್ಲಿ ದೊಡ್ಡ ದೇಶ. ಆದರೂ ಭಾರತದ ಜಿಡಿಪಿ ಚೀನಾ ಜಿಡಿಪಿಗಿಂತಲೂ ಕಡಿಮೆ ಇದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ನಾವು ಕುಲಂಕುಷವಾಗಿ ಆಲೋಚಿಸಬೇಕಿದೆ. ಭಾರತ ಸ್ವತಂತ್ರ ಪಡೆದಾಗ ಮತ್ತು ಈಗಿನ ಭಾರತವನ್ನು ನಾವು ಕಂಡಾಗ ಹಲವಾರು ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ವ್ಯತ್ಯಾಸವನ್ನೇ ನೋಡುತ್ತೇವೆ. ಸರ್ಕಾರ ನಮಗೆ ಉದ್ಯೋಗ ಕೊಡಲಿ ಎಂದು ನಾವು ಕಾಯುತ್ತಾ ಕೂಡುವ ಅವಶ್ಯಕತೆ ಇಲ್ಲ. ಸ್ವಯಂ ಉದ್ಯೋಗಗಳನ್ನ ಸೃಷ್ಟಿಸಿಕೊಳ್ಳೋಣ. ಯುವಕರಿಗಾಗಿ ಕೇಂದ್ರ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನು ನೀಡಿದೆ, ಅವುಗಳನ್ನ ಬಳಸಿಕೊಳ್ಳೋಣ. ದೇಶದ ಆರ್ಥಿಕತೆಗೆ ನಮ್ಮದೇ ಆದ ಅಳಿಲು ಸೇವೆಗಳನ್ನ ನೀಡೋಣ. ನಮ್ಮ ನಾಣ್ಣುಡಿಯ ಇದೆಯಲ್ಲ, ಹನಿ ಹನಿ ಕೂಡಿದರೆ ಹಳ, ತೆನೆ ತೆನೆ ಕೂಡಿದರೆ ರಾಶಿ ಎಂಬಂತೆ ಎಲ್ಲರೂ ಸೇರಿ ದುಡಿದಿದ್ದೇ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುದೃಢವಾಗಿ ಬೆಳೆಯುತ್ತೆ. ಕೇಂದ್ರ ಸರ್ಕಾರದ ಘೋಷಣೆಯಂತೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸವಾಗುತ್ತದೆ. ಕೊರೋನಾ ಎಂಬ ಮಹಾಮಾರಿಯಲ್ಲಿ ದೊಡ್ಡ ಅಲೆ ಒಂದು ಉದ್ಭವಿಸಿದ್ದರಿಂದ ದೊಡ್ಡ ದೊಡ್ಡ ಉದ್ಯಮಗಳು ನಷ್ಟದಲ್ಲಿದ್ದವು. ಹಾಗಾಗಿ ಸ್ಟಾರ್ಟ್ಅಪ್ಗಳು ಹಿನ್ನಡೆಯನ್ನು ಪಡೆದವು. ಹಾಗಾಗಿ ಸಾಮಾನ್ಯ ಜನರ ಏಳಿಗೆ ಆಗಲೆಂದು ಕೇಂದ್ರ ಸರ್ಕಾರ ಹಲವಾರು ರೀತಿಯ ಪ್ಯಾಕೇಜ್ಗಳು ನೀಡಿತು. ಇದರಿಂದ ಸ್ವಲ್ಪ ಮಟ್ಟಿನ ಜನರ ಜೀವನದಲ್ಲಿ ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಇನ್ನು ಕೊರೋನಾ ಸಮಯದಲ್ಲಿ ನಮ್ಮ ಯುವಜನತೆ ಪಾತ್ರ ಅತ್ಯಂತ ಮುಖ್ಯವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಪಾತ್ರವನ್ನು ನಾವು ಸ್ಮರಿಸಲೇಬೇಕಾಗಿದೆ. ಕಾರಣ ಅವರು ಆಸ್ಪತ್ರೆಗಳಲ್ಲಿ ಮತ್ತು ಮೆಡಿಕಲ್ಗಳಲ್ಲಿ ಹಗಲು ರಾತ್ರಿ ಎನ್ನದೇ ಶ್ರಮಪಟ್ಟು ದುಡಿದಿದ್ದಾರೆ. ಅವರಿಗೆ ಆ ಕಾರಣದಿಂದ ನಾವು ಅನಂತ ಅನಂತ ನಮಸ್ಕಾರಗಳನ್ನು ಅರ್ಪಿಸಲೇಬೇಕು. ಇನ್ನು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳನ್ನು ತಂದಿದೆ. ಯಶಸ್ವಿನಿ ಯೋಜನೆ ಆಗಿರಬಹುದು ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ಆಗಿರಬಹುದು. ಇಂತಹ ಯೋಜನೆಗಳನ್ನು ಬಳಸಿಕೊಂಡು ಬಡವರ ಆರೋಗ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಅವರು ಕೂಡ ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ. ಇನ್ನು ಯುವಜನತೆಗೆ ಉದ್ಯೋಗವನ್ನು ಸೃಷ್ಟಿಸುವಲ್ಲಿ ಹಲವಾರು ಯೋಜನೆಗಳು ಬಂದಿವೆ. ನರೇಗಾಯಂತ ಯೋಜನೆಗಳು ಹಳ್ಳಿಯ ಗ್ರಾಮಗಳಲ್ಲಿ ಹಲವಾರು ಯುವಕರು ನಿರುದ್ಯೋಗದಿಂದ ಬಳಲುತ್ತಿದ್ದರು. ಅವರಿಗೆ ಒಂದು ವರ್ಷಕ್ಕೆ 100 ದಿನಗಳ ಕಾಲ ಕೂಲಿ ನೀಡುವುದರ ಮೂಲಕ ಅವರ ಜೀವನ ಮಟ್ಟದಲ್ಲಿ ಹಲವಾರು ಸುಧಾರಣೆಗಳನ್ನು ನೋಡಿದ್ದೇವೆ. ಇಂತಹ ಹಲವಾರು ಯೋಜನೆಗಳು ನಮ್ಮ ದೇಶದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಲೇ ಬಂದಿದೆ. ಇದರ ಉಪಯೋಗ ನಾವು ಯುವಕರು ಹೇಗೆ ತೆಗೆದುಕೊಂಡಿದ್ದೇವೆ ಎಂಬುದನ್ನು ನಾವು ಆಲೋಚಿಸಬೇಕು. ಅದನ್ನು ಬಳಸಿಕೊಂಡು ಬೆಳೆಯಬೇಕು. ಉದ್ಯೋಗ ಕೇವಲ ಶಿಕ್ಷಣವಂತರಿಗೆ ದೊರೆಯುವಂತದ್ದಲ್ಲ. ಎಲ್ಲರೂ ಕೂಡಿ ದುಡಿಯೋದರಿಂದ GDP ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಇನ್ನೂ ಸದೃಢವಾಗಿ ಬೆಳೆಯುತ್ತೆ. ಹೀಗಾಗಿ ಎಲ್ಲರೂ ಸೇರಿ ದುಡಿದು ನಮ್ಮ ದೇಶವನ್ನು ಕಟ್ಟಬಹುದು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಇಷ್ಟೊತ್ತು ಸುಧಾರಾಣಿ ಅವರು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ಎಂಬ ಹಾಗೆ ರಾಷ್ಟ್ರ ವಲಯದಲ್ಲಿ ಎಲ್ಲರ ಪಾತ್ರವೂ ಮುಖ್ಯ ಎಂದು ಸುಧಾರಾಣಿಯವರ ಚರ್ಚೆಯಾಗಿತ್ತು. ಇವಾಗ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಗೀತೆ ಪ್ರಸಾರವಾಗುತ್ತೆ, ಕೇಳಿ ಮತ್ತೆ ವಾಪಸ್ ಬರೋಣ. ಜಯ ಹೇ ಭಾರತ, ಜಯ ಹೇ ಭಾರತ, ಎತ್ತಿ ಹಿಡಿದು ಭಾರತಾಂಬೆಯ ಒಮ್ಮೆ ನೆನೆದು 100 ಕೋಟಿ ಭಾರತೀಯರು ಒಂದೇ ಉಸಿರಲಿ ಎನ್ನಿರಿ. ಜಯ ಭಗತ್ ಸಿಂಗ್ ಇವರಿಗೆ ಸಮಾನ ನಮ್ಮ ಯೋಧರು ದೇಶಕ್ಕೆ ಕೊಟ್ಟರು ಉಸಿರು ಚಿರಋಣಿ ಯೋಧರ ತ್ಯಾಗಕ್ಕೆ ಸಮಸ್ತ ಭಾರತ. ಜಯ ಹೇ ಭಾರತ, ಕ್ರೈಸ್ತರು ಸಿಖರು ಒಂದೇ ತಾಯಿಯ ಮಕ್ಕಳು ನಾವು ಭಾರತೀಯರು. ದೇಶಕ್ಕೆ ಮಡಿದ ಯೋಧರ ನೆನೆಯುತ ಎಲ್ಲ ಗೌರವ ಸಲ್ಲಿಸಿ ವಿಜಯ ಒಳಗಲಿ. ಎದುರಿಸಿ ನಿಂತು ಗುಂಡಿನ ಕಾಳು ಪ್ರಾಣ ಉಸಿರಿರೋವರೆಗೂ ದೇಶ ಕಾಯುವ ಯೋಧರಿಗೆ ಸಲಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ. ಇವಾಗ ನನ್ನ ಜೊತೆ ಇರುವ ಇನ್ನೊಬ್ಬ ವಿದ್ಯಾರ್ಥಿನಿ ಭಾಗ್ಯಶ್ರೀ ಅಂತ, ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ಧನ್ಯವಾದ ವಾಣಿಶ್ರೀ ಅವರೇ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಕಲಬುರಗಿ. ನಾನು ಭಾಗ್ಯಶ್ರೀ ಕಟಾರೆ, ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ಇಂದು ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮದಿಂದ ಮಾತನಾಡುತ್ತಿರುವೆ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ, ಯೂತ್ಸ್ ಆರ್ ದ ಸಾಲ್ಟ್ ಆಫ್ ನೇಷನ್ ಎಂಬ ಗಾಂಧೀಜಿ ಅವರ ಹೇಳಿಕೆಯಂತೆ ಉಪ್ಪು ನಮ್ಮ ಆಹಾರದಲ್ಲಿ ರುಚಿಯ ಪಾತ್ರ ವಹಿಸಿದೆ. ಅಂದ್ರೆ ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿಯೂ ಸಹ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಹೇಗೆ ಉಪ್ಪು ಇಲ್ಲದೆ ಆಹಾರಕ್ಕೆ ಯಾವುದೇ ರುಚಿ ಇಲ್ಲ ಎಂದು ನಾವು ಹೇಳುತ್ತೇವೆ, ಅದೇ ರೀತಿ ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಸಹ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಮೊದಲನೇದಾಗಿ ನಾವು ಯುವಕರು ಎಂದರೆ ಯಾರು ಎಂದು ನೋಡುವುದಾದರೆ, ಬಾಲ್ಯ ಮತ್ತು ಪ್ರೌಢಾವಸ್ಥೆಯ ನಡುವಿನ ಸಮಯ ಅಂದರೆ ಪ್ರಬುದ್ಧತೆ ಎಂದರ್ಥ. ಯುವಕರ ವಯಸ್ಸನ್ನು ನಾವು ಪ್ರಬುದ್ಧತೆಯ ವಯಸ್ಸೆಂದು ಕರೆಯುತ್ತೇವೆ. ಅದಕ್ಕಾಗಿ ನಮ್ಮ ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು 18 ವರ್ಷದ ವಯಸ್ಕರಿಗೆ ನೀಡಲಾಗಿದೆ. ಏಕೆಂದರೆ ಒಂದು ಪ್ರಬುದ್ಧ ವಯಸ್ಸಿಗೆ ಬಂದಾಗ ತಮ್ಮ ಪ್ರತಿನಿಧಿಗಳನ್ನು ನಾವು ಒಂದು ಪ್ರಬುದ್ಧತೆಯಿಂದ ಆಯ್ಕೆಯನ್ನು ಮಾಡಿ ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿ ಅವರನ್ನು ನೇಮಕ ಮಾಡಿ ಅವರೊಂದಿಗೆ ಒಟ್ಟುಗೂಡಿ ಒಂದು ರಾಷ್ಟ್ರದ ನಿರ್ಮಾಣಕ್ಕಾಗಿ ಕಾರ್ಯನಿರ್ವಹಿಸಲು ಇದು ಸಹಕಾರಿಯಾಗಿರುತ್ತದೆ. ಯುವಕರಲ್ಲಿ ಒಂದು ಏನಂತಂದ್ರೆ, ಹಕ್ಕುಗಳಿಗಾಗಿ ನಾವು ಪ್ರತಿಯೊಬ್ಬರು ಹೋರಾಟವನ್ನು ಮಾಡುತ್ತೇವೆ. ಹಕ್ಕುಗಳಿಗೆ ಯಾವುದೇ ಒಂದು ಚುಕ್ಕೆಯನ್ನು ಬರದಂತೆ ನೋಡಿಕೊಳ್ಳುತ್ತೇವೆ. ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಕರ್ತವ್ಯಗಳನ್ನು ಸಹ ನಮಗೆ ನೀಡಲಾಗಿದೆ. ಅವುಗಳನ್ನು ಯಾರು ಪರಿಗಣಿಸಬೇಕು? ಹಕ್ಕುಗಳನ್ನು ನಾವು ಹೇಗೆ ನಮ್ಮದು ಎಂದು ನಾವು ಪರಿಗಣಿಸುತ್ತೇವೋ, ಕರ್ತವ್ಯಗಳನ್ನು ನಿರ್ವಹಿಸುವುದು ಒಬ್ಬ ಪ್ರಬುದ್ಧ ನಾಗರಿಕನ ಜವಾಬ್ದಾರಿಯಾಗಿದೆ. ನಮ್ಮ ರಾಷ್ಟ್ರವೊಂದು ಯುವಶಕ್ತಿ ಮತ್ತು ಸಂಪದ್ಭರಿತ ರಾಷ್ಟ್ರವಾಗಿದೆ ಎಂದು ನಾವು ಹೇಳುತ್ತೇವೆ. ಇವಾಗ ಜನಸಂಖ್ಯೆಯಲ್ಲಿ ನೋಡುವುದಾದರೆ 65% ಜನಸಂಖ್ಯೆ ಯುವಕರದಾಗಿದೆ. ಅದರಲ್ಲಿ ಹೆಚ್ಚಿನ ಜನಸಂಖ್ಯೆ ಅಂತಂದ್ರೆ 25 ವರ್ಷದ ವಯೋಮಿತಿಯನ್ನು ಹೊಂದಿದ ಹೆಚ್ಚು ಯುವಕರೇ ನಮ್ಮ ರಾಷ್ಟ್ರ ಹೊಂದಿದೆ. ಅದರಲ್ಲಿ ಯುವಶಕ್ತಿಯನ್ನು ಹೆಚ್ಚು ಹೊಂದಿರುವುದರಿಂದ ಇವಾಗ ಯಾವುದೇ ಒಂದು ರಾಷ್ಟ್ರ ಆಗಿರಲಿ ಅಥವಾ ಯಾವುದೇ ಒಂದು ನಾವು ನೋಡಿದಾಗ ಹೆಚ್ಚಿನ ಸಂಪತ್ತು ಇದೆ ಅಂದಾಗ ಅದನ್ನು ಉಪಯೋಗಿಸುವುದೇ ಒಂದು ಸವಾಲಾಗಿರುತ್ತೆ. ಅದೇ ರೀತಿ ಯುವಶಕ್ತಿಯನ್ನು ಹೇಗೆ ಉಪಯೋಗಿಸಬೇಕು ಎಂಬುದು ನಮ್ಮ ಸರ್ಕಾರದ ಎದುರಿರುವ ಒಂದು ಸವಾಲಾಗಿದೆ. ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ನಾವು ವಿವಿಧ ವಲಯಗಳಿಂದ ನೋಡಬಹುದು. ಮೊದಲನೇದಾಗಿ ನಾನು ಕ್ರೀಡಾ ಕ್ಷೇತ್ರದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ಯಾವುದೇ ಒಬ್ಬ ಕ್ರೀಡಾಪಟು ಆಗಿರಲಿ ಅಥವಾ ಯಾವುದೇ ಒಬ್ಬರು ತಮ್ಮ ಒಂದು ಸಾಧನೆಯನ್ನು ಮಾಡಿದ್ದಾರಂದ್ರೆ ಆ ವಲಯಕ್ಕೆ ತಮ್ಮ ಇಡೀ ಜೀವನವನ್ನು ಅವರು ಮೀಸಲಾಗಿಡಬೇಕಾಗುತ್ತದೆ. ಪದಕಗಳನ್ನು ನಾವೇನು ನೋಡ್ತಿದ್ವಲ್ಲ, ಅದು ಅವರ ಶ್ರಮದ ಫಲವಾಗಿರುತ್ತದೆ. ಇದರಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ಗೊಳಿಸುವುದರ ಮೂಲಕ ಅವರಿಗೆ ಸಹಾಯವನ್ನು ನೀಡಿದೆ. ಇಲ್ಲಿ ನೇರ ಮತ್ತು ಪರೋಕ್ಷವಾಗಿ ಅನೇಕರ ಸಹಾಯದಿಂದ ಒಂದು ಉನ್ನತ ಮಟ್ಟಕ್ಕೆ ಹೋಗುವುದಾಗಿ ಹಾಗೂ ಅವರ ಸ್ವತಃ ಶ್ರಮದಿಂದ ಈ ಹಂತದವರೆಗೆ ಅವರು ತಲುಪಿರುತ್ತಾರೆ. ನಮ್ಮ ಯುವಕರ ಸಾಧನೆಯನ್ನು ನೋಡುವುದಾದ್ರೆ ಕ್ರೀಡೆಯಲ್ಲಿ 17 ವರ್ಷದ ದಿವ್ಯಾಂಶ್ ಸಿಂಗ್ ಅವರಾಗಿರಬಹುದು ಅಥವಾ ಪಿ ವಿ ಸಿಂಧು ಅವರಾಗಿರಬಹುದು, ಮಹಿಳೆಯಾಗಲಿ ಪುರುಷರಾಗಲಿ ಎಲ್ಲರೂ ಸಮಾನ ನಿಟ್ಟಿನಲ್ಲಿ. ನಾವು ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ನೋಡಿದಾಗ ಮಹಿಳೆಯರ ಸ್ಥಾನಮಾನ ಬಹಳ ಕಡಿಮೆ ಇತ್ತು. ಆದರೆ ಈಗ ನೋಡಿದಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯು ಪುರುಷನಿಗೆ ಸಮನಾಗಿ ಪ್ರಗತಿಯತ್ತ ಸಾಗುತ್ತಿದ್ದಾರೆ. ಇವಾಗ ಅಭಿವೃದ್ಧಿ ಯೋಜನೆಗಳನ್ನು ನೋಡುವುದಾದರೆ, ರಾಷ್ಟ್ರೀಯ ಯುವದಳ ಯೋಜನೆ, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ, ರಾಷ್ಟ್ರೀಯ ಕ್ರೀಡಾ ಸಹಾಯಕ್ಕಾಗಿ ಯೋಜನೆಗಳು ಮತ್ತು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಯೋಜನೆಗಳು ಮುಂತಾದವುಗಳ ಯೋಜನೆಗಳ ಮೂಲಕ ಸರ್ಕಾರ ಯುವಕರನ್ನು ಪ್ರೋತ್ಸಾಹಿಸುವುದರ ಮೂಲಕ ರಾಷ್ಟ್ರದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಈಗ ಕೃಷಿ ವಲಯದಲ್ಲಿ ನೋಡುವುದಾದರೆ, ಕೃಷಿಯಲ್ಲಿ ಆಕರ್ಷಿಸುವ ಉದ್ದೇಶದಿಂದ ಯುವಕರಿಗಾಗಿ ಹಲವಾರು ಯೋಜನೆಗಳನ್ನು ಸರ್ಕಾರದಿಂದ ಕೈಗೊಳ್ಳಲಾಗಿದೆ. ತಮ್ಮ ಸ್ವ ಆಸಕ್ತಿಯಿಂದ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗಾಗಿ ಅನೇಕ ಯುವಕರು ತಮ್ಮನ್ನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿಯೇ ಬಿಎಸ್ಸಿ ಅಗ್ರಿ ಇಂತಹ ಹಲವಾರು ಶಿಕ್ಷಣ ಪದವಿಗಳನ್ನು ನೀಡಿ ಕೃಷಿಯಲ್ಲಿ ಉತ್ತಮ ಸಾಧನೆಯನ್ನು ಹೇಗೆ ಮಾಡಬೇಕು ಎಂಬುದನ್ನೇ ಒಂದು ಪದವಿಯನ್ನು ಮಾಡಿದ್ದು ಇದು ಒಂದು ಹೆಮ್ಮೆಯ ವಿಷಯ. ಏಕೆಂದ್ರೆ ನಮ್ಮ ಸಂಸ್ಕೃತಿಯಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ವಿಷಯ ಕೃಷಿ. ಏಕೆಂದ್ರೆ ನಾವು ನೋಡಬೇಕಾದ್ರೆ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಕೃಷಿಯೇ ನಮ್ಮ ಮುಖ್ಯ ಕಸುಬಾಗಿದೆ ಭಾರತದಲ್ಲಿ. ಇದರಿಂದ ನಿರುದ್ಯೋಗವೂ ಸಹ ಕಡಿಮೆಗೊಳಿಸಬಹುದು. ಏಕೆಂದ್ರೆ ಅನೇಕ ಇಂಜಿನಿಯರ್ಗಳು ಸಹ ಕೃಷಿಯಲ್ಲಿ ತೊಡಗಿಕೊಂಡು ಕೋವಿಡ್ ನಂತರ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ನೋಡಿದಾಗ ಬಹಳಷ್ಟು ಸರಿ ನಾವು ನ್ಯೂಸ್ಗಳಲ್ಲಿ ನೋಡಿದ್ದೇವೆ. ಏನಂದ್ರೆ ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ರೀತಿಯವರು ಕೃಷಿಯಲ್ಲಿ ಏನಂದ್ರೆ ಉನ್ನತ ಸಾಧನೆಯನ್ನು ಮಾಡಿ ಹೆಚ್ಚಿನ ಇಳುವರಿಯನ್ನು ರಾಸಾಯನಿಕವನ್ನು ಬಳಸದೆ ಸಾವಯವ ಗೊಬ್ಬರವನ್ನೇ ಬಳಸಿಕೊಂಡು ಹೇಗೆ ಒಂದು ಉತ್ತಮ ಸದೃಢವಾದ ರಾಷ್ಟ್ರ ನಿರ್ಮಾಣದಲ್ಲಿ ಪೌಷ್ಟಿಕ ಆಹಾರವನ್ನು ಹೇಗೆ ಪೂರೈಕೆ ಮಾಡಬೇಕೆಂಬುದರಲ್ಲಿ ಯುವಕರ ಪಾತ್ರವು ತುಂಬಾ ಮುಖ್ಯವಾಗಿ ನಿರ್ವಹಿಸಿದ್ದಾರೆ. ಈಗ ಅನೇಕ ರೀತಿಯಲ್ಲಿ ಯುವಕರಲ್ಲಿ ಒಂದು ಹೆಚ್ಚಿನ ಕಿಚ್ಚಿರಬೇಕು, ನಾನು ಸಾಧಿಸಬೇಕು, ನಾನು ಉನ್ನತ ಮಟ್ಟದಲ್ಲಿ ಹೋಗಬೇಕನ್ನುವುದಾದರೆ ಸರ್ಕಾರದ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ. ಅವುಗಳನ್ನು ಬಳಸಿಕೊಳ್ಳುವುದು, ಅವು ಏತಕ್ಕಾಗಿ ಬಂದಿವೆ, ಅವುಗಳ ಉಪಯೋಗ ಹೇಗೆ ಎಂದು ತಿಳಿದುಕೊಳ್ಳುವುದು ಯುವಕರ ಜವಾಬ್ದಾರಿಯಾಗಿದೆ. ಕೇವಲ ನಾನು ರಾಷ್ಟ್ರದ ನಿರ್ಮಾಣದಲ್ಲಿ ಅಂದ್ರೆ ಒಂದು ಉನ್ನತ ವಲಯಗಳಲ್ಲಿ ಹೋಗಿನೇ ನೀವು ಸಾಧನೆ ಮಾಡಬೇಕಂತೇನಿಲ್ಲ. ರಾಷ್ಟ್ರ ಪ್ರಾರಂಭವಾಗುವುದೇ ತನ್ನ ಮನೆಯಿಂದ. ಮನೆಯಿಂದ ಗ್ರಾಮಗಳ ಅಭಿವೃದ್ಧಿಗಾಗಿ ತಾ ಸ್ವತಃ ದುಡಿದು, ಇವಾಗ ಸಾರ್ವಜನಿಕ ವಲಯಗಳಂದ್ರೆ ಸಾರ್ವಜನಿಕ ಅಂದ್ರೆ ನಿರ್ಲಕ್ಷ್ಯ ಮಾಡುವಂತದ್ದಲ್ಲ, ಅವುಗಳು ನಮ್ಮದೇ ಜವಾಬ್ದಾರಿ ಎಂದು ಅವುಗಳನ್ನು ಸಂರಕ್ಷಿಸುವುದು ಅಥವಾ ಯಾವುದೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದರ ಕುರಿತು ಮಾಹಿತಿಯನ್ನು ನೀಡುವುದು ಇದೆಲ್ಲ ಯುವಕರ ಪಾತ್ರ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಕೃಷಿ ಕ್ರೀಡೆ ಅಭಿವೃದ್ಧಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ನಾವುಗಳೆಲ್ಲರೂ ಶ್ರಮ ವಹಿಸ್ತಾ ಇದ್ದೀವಿ ಅಂತ ತುಂಬಾ ಚೆನ್ನಾಗಿ ಭಾಗ್ಯಶ್ರೀ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು. ಕೇಳುಗರೆ, ಇನ್ನೊಂದು ಸುಂದರವಾದ ಗೀತೆ ಬರುತ್ತೆ, ಆಲಿಸಿ ಮತ್ತೆ ಬರೋಣ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮೊನ್ನೆ ತಾನೇ ಅಮೃತ ಮಹೋತ್ಸವವನ್ನ ಆಚರಿಸಿದ್ದೇವೆ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತೇ ಇದೆ ಈ ಸ್ವಾತಂತ್ರ್ಯದ ಹೋರಾಟ ಯಾವ ರೀತಿ ಇತ್ತು. ಇಲ್ಲಿ 1947ಕ್ಕಿಂತ ಮುಂಚೆ ಲಕ್ಷಾಂತರ ಜನ ನಮ್ಮ ಪೂರ್ವಿಕರು ಈ ಸ್ವಾತಂತ್ರ್ಯಕ್ಕಾಗಿ, ಈ ಸ್ವಾತಂತ್ರ್ಯ ಭಾರತದ ಕಲ್ಪನೆಗಾಗಿ ತಮ್ಮ ಮನಸ್ಸೋ ಇಚ್ಛೆಯಿಂದ ತಮ್ಮ ಆಸ್ತಿ ಪಾಸ್ತಿ ಸಂಸಾರ ಪ್ರಾಣ ಎಲ್ಲವನ್ನ ಮರೆತು ಹೋರಾಟಕ್ಕಾಗಿ ನಿಂತಿದ್ರು. ಇಲ್ಲಿ ಮಹಿಳೆಯರು, ಪುರುಷರು, ವಯೋವೃದ್ಧರು, ಮಕ್ಕಳು ಸಹ ಇದ್ರು. ಇವರಲ್ಲಿ ಯುವಕರದು ಅತಿ ವಿಶಿಷ್ಟವಾದ ಪಾತ್ರ. ಕೆಲವರದು ಅಹಿಂಸಾ ಮಾರ್ಗವಾದರೆ ಇನ್ನೂ ಕೆಲವರದು ಬ್ರಿಟಿಷರ ಭಾಷೆಯೇ ಮಾರ್ಗವಾಗಿತ್ತು. ಹಾಗಾಗಿ ಇಂದು ನಾವು ಇನ್ನಷ್ಟು ಚರ್ಚೆ ಮಾಡೋದು ಬಾಕಿ ಇದೆ. ಹಾಗಿದ್ರೆ ಮತ್ತೆ ತಡ ಮಾಡದೆ ಸುಧಾರಾಣಿಯವರ ಅಭಿಪ್ರಾಯಗಳನ್ನ ಕೇಳೋಣ ಬನ್ನಿ. ದೇಶ ಕಟ್ಟುವಲ್ಲಿ ಯುವಕರ ಪಾತ್ರವನ್ನು ನಾವು ಹಲವಾರು ವಲಯಗಳಲ್ಲಿ ನೋಡಬಹುದು. ಅವರು ಹೇಗಿರಬೇಕು ಮತ್ತು ಅವರಿಗೆ ದೊರೆತಂತ ಸೌಲಭ್ಯಗಳು ಏನು ಎಂಬುದು ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಮುಂದೆ ನೋಡುವುದಾದರೆ, ಮಹಿಳಾ ವಿಭಾಗವನ್ನು ತೆಗೆದುಕೊಳ್ಳಬಹುದು. 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸೃಷ್ಟಿಯಾಗುತ್ತೆ. ಈ ಮಹಿಳಾ ಆಯೋಗದಿಂದ ಹಲವಾರು ಯೋಜನೆಗಳು ಬರುತ್ತವೆ. 2001ರಲ್ಲಿ ಸ್ತ್ರೀ ಸಬಲೀಕರಣ ಯೋಜನೆ ಬರುತ್ತೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಅದರ ಉದ್ದೇಶ ಅಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಸ್ತ್ರೀಯರನ್ನ ಸಬಲೀಕರಣಗೊಳಿಸುವುದಾಗಿರುತ್ತದೆ. ಹೀಗೆ ಮಹಿಳೆಯರು ಹಲವಾರು ರೀತಿಯಲ್ಲಿ ತಮ್ಮ ಕೊಡುಗೆಗಳನ್ನು ದೇಶಕ್ಕೆ ನೀಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂವಿಧಾನದ 86ನೇ ತಿದ್ದುಪಡಿ ಆದ ಆರರಿಂದ 16 ವರ್ಷದ ಎಲ್ಲಾ ಮಕ್ಕಳಿಗೂ ಕಡ್ಡಾಯ ಶಿಕ್ಷಣ ನೀಡುವುದು ಎಂಬ ತಿದ್ದುಪಡಿಯ ಮೂಲಕ ದೇಶದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೇ ಉಂಟಾಗುತ್ತದೆ. ಈ ಕ್ರಾಂತಿಯಿಂದ ಈಗಿನ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಷರಸ್ಥರಾಗುತ್ತಿದ್ದಾರೆ. ಅವರಿಗೆ ಹಲವಾರು ರೀತಿಯ SSP ಅಂತ, ವಿದ್ಯಾಶ್ರೀ ಅಂತ ಸ್ಕಾಲರ್ಶಿಪ್ ಗಳು ಸಿಗ್ತಾ ಇದೆ. ಇದರಿಂದ ಶೈಕ್ಷಣಿಕವಾಗಿ ಅವರು ಇನ್ನೂ ಬೆಳವಣಿಗೆ ಹೊಂದುತ್ತಿದ್ದಾರೆ. ಇಂತಹ ಹಲವಾರು ಯೋಜನೆಗಳನ್ನು ಬಳಸಿಕೊಂಡಿದ್ದೇ ಆದರೆ ಅವರು ಹಲವಾರು ರೀತಿಯಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ತಮ್ಮ ಶಿಕ್ಷಣವನ್ನು, ವ್ಯಾಸಂಗವನ್ನು ಮುಂದುವರಿಸಬಹುದು. ಇನ್ನು ಕ್ರೀಡೆ ಅಥವಾ ಶೈಕ್ಷಣಿಕದಲ್ಲಿ ಅಥವಾ ರಾಜಕೀಯದಲ್ಲಿ ಮಹಿಳೆಯರು ಹಲವಾರು ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದರು. ನಮ್ಮ ನಾಣುಡಿಯೇ ಇದೆಯಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೆ. ಪ್ರತಿ ಬಾರಿಯೂ ಎಲ್ಲಾ ತರಗತಿ ಅಂಕಗಳು ಹೊರಬಿದ್ದಾಗ ಮಹಿಳೆಯರೇ ಹೆಚ್ಚು ಮೇಲುಗೈ ಸಾಧಿಸುತ್ತಾರೆ, ಪುರುಷರ ಸಮಾನವಾಗಿ ನಿಲ್ಲುತ್ತಿದ್ದಾರೆ. ದೇಶದ ಯುವಕ ಯುವತಿಯರು ಹಲವಾರು ರೀತಿಯಲ್ಲಿ ತಮ್ಮ ಸಾಧನೆಗಳನ್ನು ಮಾಡಬಹುದು. ಈ ಹೊಸ ಶಿಕ್ಷಣ ನೀತಿಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡುತ್ತದೆ ಎಂಬ ಆಶಾಕಿರಣದೊಂದಿಗೆ ನಾವು ಎಲ್ಲರೂ ಮುನ್ನಡೆಯಬೇಕಾಗಿದೆ. ಇದರಿಂದ ಹಲವಾರು ರೀತಿಯಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ಈ ಶಿಕ್ಷಣ ನೀತಿ ನಮಗೆ ವಿಭಿನ್ನವೆನಿಸಬಹುದು, ಆದರೂ ಕೂಡ ಇದರಲ್ಲಿ ಏನೋ ವಿಶೇಷತೆ ಇದೆ. ದಲಿತರಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಿದೆ. ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ನೀಡಿದರೆ ಪರಿಶಿಷ್ಟ ಪಂಗಡದವರಿಗೆ 7.5% ಅವರಿಗೆ ಮೀಸಲಾತಿ ನೀಡಿದೆ. ಇದು ಉದ್ಯೋಗ ಕ್ಷೇತ್ರದಲ್ಲಾಗಿರಬಹುದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದನ್ನು ಬಳಸಿಕೊಂಡು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಬೆಳೆಯಬೇಕಿದೆ. ಅವರು ಬೆಳೆದಿದ್ದೇ ಆದರೆ ದೇಶಕ್ಕೆ ಹಲವಾರು ರೀತಿಗಳಲ್ಲಿ ಕೊಡುಗೆಗಳನ್ನು ನೀಡಬಹುದು. 2014 ಮತ್ತು 2015 ಬಂದ ಸ್ಕಿಲ್ ಇಂಡಿಯಾ ಎನ್ನುವ ಒಂದು ಯೋಜನೆ ದೇಶದ ಯುವ ಜನತೆಯಲ್ಲಿ ಹೊಸ ಆಶಾಕಿರಣವನ್ನು ತಂದಿದೆ. ಏಕೆಂತಂದ್ರೆ ಈ ಒಂದು ಯೋಜನೆಯಿಂದ ಹಲವಾರು ನಿರುದ್ಯೋಗಿಗಳು ಹೊಸ ಹೊಸ ಸ್ಕಿಲ್ಗಳನ್ನ ಕಲಿತಾ ಇದ್ದಾರೆ, ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಅದರಿಂದ ಸ್ವಯಂ ಉದ್ಯೋಗವನ್ನು ತಾವು ಮಾಡ್ತಾ ಇರೋದ್ರಿಂದ ಯಾವುದೇ ಉದ್ಯೋಗದ ಆಸರೆ ಅಥವಾ ಯಾರೋ ಸರ್ಕಾರದ ಆಸರೆ ಅವರಿಗೆ ಬೇಕಾಗುವ ಅವಶ್ಯಕತೆ ಇಲ್ಲ. ತಾವೇ ಸ್ವತಃ ದುಡಿತಾರೆ, ಬೇರೆಯವರಿಗೂ ಕೆಲಸವನ್ನ ಕೊಡೋದ್ರಿಂದ ದೇಶದ ಆರ್ಥಿಕ ಪರಿಸ್ಥಿತಿಗೆ ತುಂಬಾ ದೊಡ್ಡ ಸಹಾಯವಾಗುತ್ತೆ. ಇದರಿಂದ ನಮ್ಮ GDP ಇನ್ನೂ ಹೆಚ್ಚಾಗಿ ಬೆಳವಣಿಗೆ ಹೊಂದುತ್ತಾ ಇದೆ. ಇಂತಹ ಯೋಜನೆಗಳನ್ನ ನಾವು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾದರೆ, ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಸಂಪೂರ್ಣವಾಗಿ ನಮ್ಮ ಯುವಜನತೆ ಬಳಸಿಕೊಂಡಿದ್ದರೆ ಉದ್ಯೋಗ ಕ್ಷೇತ್ರದಲ್ಲಿ ನಾವು ಯಾರನ್ನು ಅವಲಂಬಿಸಬೇಕಾಗಿಲ್ಲ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಇನ್ನೂ ಉತ್ತಮವಾಗಿ ನೋಡಬಹುದು. ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ನಮಗೆ ನೀಡಿದೆ. ಅದನ್ನ ಹೇಗೆ ಬಳಸಿಕೊಳ್ಳಬೇಕು ಮತ್ತು ಅದನ್ನು ಬಳಸಿಕೊಂಡು ನಾವು ಹೇಗೆ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಯಾವ ರೀತಿ ಕೊಡುಗೆಗಳನ್ನು ಕೊಡಬೇಕು ಎಂಬುದು ಆಲೋಚಿಸುವುದು ಮಾತ್ರ ಯುವಜನರ ಕೆಲಸವಾಗಿದೆ. ಇದನ್ನು ಅವರು ಪರಿಪೂರ್ಣವಾಗಿ ನಿರ್ವಹಿಸಿದ್ದೆ ಆದರೆ ಮೋದಿಯವರ ಕನಸಾಗಿದೆಯಲ್ಲ, 2047ಕ್ಕೆ 100 ವರ್ಷ ಪೂರ್ಣಗೊಳ್ಳುತ್ತೆ ನಮ್ಮ ಭಾರತಕ್ಕೆ ಸ್ವತಂತ್ರ, ಆಗ ಅವರ ಕನಸುಗಳು ಏನಿದೆಯಲ್ಲ ಅದು ನಿಜವಾಗಿಯೂ ಪೂರ್ಣಗೊಳ್ಳುತ್ತೆ. ಇದರಿಂದ ನಮ್ಮ ಭಾರತ ದೇಶ ಇನ್ನೂ ಸದೃಢವಾಗಿ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ. ಯುವಕರಂದ್ರೆ ಯುವಕರಷ್ಟೇ ಅಲ್ಲ, ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಸಮನಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಮಹಿಳೆಯರು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದು ಇಷ್ಟೊತ್ತು ಸುಧಾರಾಣಿಯವರ ಚರ್ಚೆಯಾಗಿತ್ತು. ಇವಾಗ ಇನ್ನೊಂದು ಸುಂದರವಾದ ಗೀತೆ ಪ್ರಸಾರವಾಗುತ್ತೆ, ಕೇಳ್ಕೊಂಡು ವಾಪಸ್ ಬರೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಭಾಗ್ಯಶ್ರೀ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ತಾರೆ. ಕೃಷಿ, ಕ್ರೀಡೆ ಮತ್ತು ಮುಂತಾದ ವಲಯಗಳಲ್ಲಿ ನಾವು ಯುವಕರ ಪಾತ್ರವನ್ನು ನೋಡಿದ್ದಾದಲ್ಲಿ ನಂತರ ಡಿಜಿಟಲ್ ಇಂಡಿಯಾ ಒಂದು ಯೋಜನೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಜಾರಿಗೊಳಿಸಿದರು. ಅವರ ನೇತೃತ್ವದಲ್ಲಿ ಇದನ್ನು ಜಾರಿಗೊಳಿಸಲಾಯಿತು. ನಮ್ಮ ರಾಷ್ಟ್ರದ ಡಿಜಿಟಲೀಕರಣಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರಿಂದ ಮೊದಲನೇದಾಗಿ ನಮಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಭ್ರಷ್ಟಾಚಾರವನ್ನು ನಿಯಂತ್ರಿಸಬಹುದು. ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸುವುದು ಅಷ್ಟು ಸುಲಭವಾದದ್ದಲ್ಲ, ಆಗುತ್ತೆ, ಆದರೆ ನಿಧಾನವಾಗಿ ಇದನ್ನು ನಾವು ಮಾಡಬಹುದು. ತಕ್ಷಣವಾಗಿ ಮಾಡುವಂತ ಕಾರ್ಯ ಅಲ್ಲದ ಕಾರಣದಿಂದ ನಿಧಾನಗತಿಯಾಗಿ ಇದನ್ನು ನಿರ್ವಹಿಸಲಾಗುತ್ತದೆ. ಮತ್ತು ಡಿಜಿಟಲ್ಕರಣದಿಂದ ನಮಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಕಾರ್ಯಗಳು ತ್ವರಿತ ರೀತಿಯಲ್ಲಾಗುತ್ತವೆ. ನಮ್ಮ ರಾಷ್ಟ್ರದ ಯಾವುದೇ ಮೂಲೆಯಲ್ಲಿ ಒಂದು ಮಾಹಿತಿಯನ್ನು ನಾವು ತಲುಪಿಸಬೇಕಾದರೆ ಅಲ್ಲಿ ತಕ್ಷಣವಾಗಿ ನಾವು ತಲುಪಿಸಬಹುದು ಮತ್ತು ತಕ್ಷಣವಾಗಿ ಆ ಮಾಹಿತಿಯನ್ನು ಕಾರ್ಯರೂಪಕ್ಕೆ ತರಬಹುದು. ಕೋವಿಡ್ ಸಂದರ್ಭದಲ್ಲಿ ಬಹಳ ಸಹಾಯಕವಾಗಿ ಇದನ್ನು ನಾವು ನೋಡಿದ್ದೇವೆ. ಹೇಗೆಂದ್ರೆ ಪ್ರತಿಯೊಬ್ಬರೂ ಲಾಕ್ಡೌನ್ ನಲ್ಲಿ ಇದ್ದಾಗ ಯಾರಿಗೂ ಹೊರಗೆ ಹೋಗಲು ಅನುಮತಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಪ್ರತಿಯೊಂದು ಮಾಹಿತಿ ತಮ್ಮ ಮನೆಗೆ ಬಂದು ಮುಟ್ಟುವಂತೆ ಮಾಡಿರುವುದು ಡಿಜಿಟಲ್ ಇಂಡಿಯಾ. ಹಾಗೆ ಕಾಗದದ ಕೆಲಸವನ್ನು ಇದು ಕಡಿಮೆ ಮಾಡುತ್ತದೆ. ಯಾವುದೇ ಒಂದು ಮಾಹಿತಿಯನ್ನು ನಾವು ಕಾಗದದ ರೂಪದಲ್ಲಿ ಅಥವಾ ಬರವಣಿಗೆಯ ರೂಪದಲ್ಲಿ ಇಟ್ಟಾಗ ಅದು ಕೆಲವು ವರ್ಷಗಳ ನಂತರ ಏನೇ ಒಂದು ಅದರಲ್ಲಿ ಸಮಸ್ಯೆಯನ್ನು ನಾವು ಕಾಣಬಹುದು. ಆದರೆ ಒಂದು ತಂತ್ರಜ್ಞಾನದ ಸಹಾಯದಿಂದ ಅದನ್ನು ನಾವು ಶೇಖರಣೆ ಮಾಡಿ ಇಟ್ಟಾಗ ನಾವು ಎಷ್ಟೇ ವರ್ಷಗಳ ನಂತರ ಸಹ ಅದನ್ನು ನೋಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಯಾವುದರ ಕುರಿತು ಮಾಹಿತಿ ಬೇಕಾಗಿರುತ್ತೋ ಅದು ಅದೇ ಸ್ಥಿತಿಯಲ್ಲಿ ನಮಗೆ ಲಭ್ಯವಾಗುತ್ತದೆ. ಡಿಜಿಟಲ್ ಲಾಕರ್ಗಳನ್ನು ಸಹ ನೀಡುವುದೇ. ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಭದ್ರತೆಯ ಪ್ರಮಾಣ ಹೆಚ್ಚಾಗುತ್ತದೆ. ಮತ್ತು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ಗಳನ್ನು ಇದು ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಥಿ ವೇತನವನ್ನು ಪಡೆಯುವುದಕ್ಕಾಗಿ ಬೇರೆ ಎಲ್ಲಿಯೂ ಅಲೆದಾಡುವ ಅವಶ್ಯಕತೆ ಈಗಿಲ್ಲ. ನೇರವಾಗಿ ಆನ್ಲೈನ್ಗಳಿಗೆ ಅರ್ಜಿಯನ್ನು ಹಾಕುವುದರ ಮೂಲಕ ತಮ್ಮ ವಿದ್ಯಾರ್ಥಿ ವೇತನವನ್ನು ಅವರು ಪಡೆದುಕೊಳ್ಳಬಹುದು ತಮ್ಮ ವಿದ್ಯಾರ್ಹತೆಯ ಆಧಾರದ ಮೇಲೆ. ಮತ್ತು ಡಿಜಿಟಲ್ ಇಂಡಿಯಾದಿಂದ ಯುವಕರ ಪಾತ್ರ ಅಂತಂದ್ರೆ ಡಿಜಿಟಲ್ನಿಂದ ಇಂತಹ ತಂತ್ರಜ್ಞಾನವನ್ನು ಕಲಿತು ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ಗರಿಮೆಯನ್ನು ಹೆಚ್ಚಿಸುತ್ತಿರುವುದು ನಮ್ಮ ರಾಷ್ಟ್ರದ ಒಂದು ಹೆಮ್ಮೆಯ ವಿಷಯವಾಗಿದೆ. ಇದರಿಂದ ವಿದೇಶಗಳಲ್ಲಿಯೂ ಸಹ ಭಾರತ ಎಂದರೆ ಒಂದು ಹೆಮ್ಮೆಯ ಎಂದು ಎಲ್ಲರೂ ಪ್ರತಿಯೊಬ್ಬರೂ ತಾವು ತಲೆ ಎತ್ತಿ ನೋಡುವಂತಹ ಒಂದು ಉತ್ತಮ ಸ್ಥಿತಿಯನ್ನು ಇದು ನಿರ್ಮಾಣ ಮಾಡಿದೆ. ಏಕೆಂದ್ರೆ ನಮ್ಮ ರಾಷ್ಟ್ರದ ಯುವಕರು ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ತಮ್ಮ ಶ್ರಮದಾನವನ್ನು ನೀಡುವುದರ ಮೂಲಕ ನಮ್ಮ ರಾಷ್ಟ್ರದ ಹಿರಿಮೆಯನ್ನು ಹೆಚ್ಚಿಸುತ್ತಿದ್ದಾರೆ. ಅದೇ ರೀತಿ ಇವಾಗ ನಾವು ಮಿಲಿಟರಿಯ ಕುರಿತು ಮಾತನಾಡುವುದಿದ್ದರೆ ನಮ್ಮ ರಾಷ್ಟ್ರದ ಮಿಲಿಟರಿ ಪಡೆಯು ಅದು ವಾಯುಪಡೆ ಆಗಿರಬಹುದು, ನೌಕಾಪಡೆ ಆಗಿರಬಹುದು ಅಥವಾ ಭೂಪಡೆ ಆಗಿರಬಹುದು, ಯಾವುದೇ ಆಗಿರಲಿ ನಮ್ಮ ರಾಷ್ಟ್ರದ ಉತ್ತಮ ಸೈನ್ಯ ಎಂದು ನಾವು ಹೇಳುವುದರಲ್ಲಿ ಇನ್ನೊಂದು ಮಾತಿಲ್ಲ. ನಮ್ಮ ರಾಷ್ಟ್ರದ ಸೈನ್ಯದಲ್ಲಿ ಅಪಾರ ಸಾಧನೆಯನ್ನು ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ಇಂದಿನವರೆಗೂ ಕಾಣ್ತಾ ಸ್ವಾತಂತ್ರ್ಯ ನಂತರ ಆಗಿರ್ತಕ್ಕಂಥ ಮಹಾಯುದ್ಧಗಳಲ್ಲಿಯೂ ಸಹ ನಮ್ಮ ರಾಷ್ಟ್ರದ ಮಹಾನ್ ಕೊಡುಗೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಮಹಾನ್ ಯೋಧರು ತಮ್ಮ ಬಲಿದಾನವನ್ನು, ಅತ್ಯಂತ ಕಿರಿಯ ವಯಸ್ಸಿನ ಯೋಧರು ತಮ್ಮ ಬಲಿದಾನವನ್ನು ನೀಡಿ ನಮ್ಮ ರಾಷ್ಟ್ರದ ಸೇವೆಯನ್ನು ಮಾಡಿ ರಾಷ್ಟ್ರದಲ್ಲಿ ಶಾಂತಿ ಸಂರಕ್ಷಣೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು ಒಂದು ಉತ್ತಮ ನಿದರ್ಶನವಾಗಿದೆ. ಅದೇ ರೀತಿ ಮಹಿಳೆಯರಿಗೆ ವಾಯುಪಡೆಯಲ್ಲಿ ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ಅಷ್ಟೊಂದು ಸ್ಥಾನ ಇರಲಿಲ್ಲ. ಆದರೆ ನಂತರದಲ್ಲಿ 2018 ಅಲ್ಲಿ ಅವನಿ ಚತುರ್ವೇದಿ ಅನ್ನುವರು ಯುದ್ಧ ವಿಮಾನವನ್ನು ಏಕಾಂಗಿಯಾಗಿ ಹೋರಾಟ ಮಾಡಿದ ಮೊದಲ ಭಾರತೀಯ ಮಹಿಳೆ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಅದೇ ರೀತಿ ಭಾರತೀಯ ವಾಯುಪಡೆಯಲ್ಲಿ ಮಹಿಳಾ ಫೈಟರ್ ಪೈಲಟ್ಗಳನ್ನು ಈಗ ನಿಯೋಜನೆ ಮಾಡಲಾಗುತ್ತಿದೆ. ಹಾಗೆ ನಾವು ಅನೇಕ ಸೈನಿಕರು ತಮ್ಮ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ ರಾಷ್ಟ್ರಕ್ಕಾಗಿ ಬಲಿದಾನವನ್ನು ನೀಡಿ ರಾಷ್ಟ್ರದ ಸುಭದ್ರತೆಗಾಗಿ ಅನೇಕ ಸಾಧನೆಗಳನ್ನು ಕೈಗೊಂಡಿದ್ದಾರೆ. ಸುಬೇದಾರ್ ಯಾದವ್ ಅವರು ತಮ್ಮ 19 ವಯಸ್ಸಿನಲ್ಲಿ ಅವರಿಗೆ ಪರಮವೀರ್ ಚಕ್ರದಿಂದ ಸನ್ಮಾನಿಸಲಾಯಿತು. ಹೀಗೆ ಅನೇಕ ವೀರ ಯೋಧರು ನಮ್ಮ ರಾಷ್ಟ್ರದಿಂದ ಬಂದಿದ್ದಾರೆ. ಭಾರತೀಯ ಸೈನಿಕರೆಂದರೆ ನಮ್ಮೆಲ್ಲರ ಹೆಮ್ಮೆ. ಅದೇ ರೀತಿ ಇವಾಗ ಯುವಕರ ಪಾತ್ರ ಎಲ್ಲಾ ವಲಯಗಳಲ್ಲೂ ಸರಿ, ಕ್ರೀಡೆಯಲ್ಲಾಗಲಿ ಅವರ ಸಾಧನೆ ಇದೆ, ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಸಾಧನೆ ಇದೆ, ಸೈನ್ಯದಲ್ಲಿ ಸಾಧನೆ ಇದೆ, ಮತ್ತು ಡಿಜಿಟಲ್ ಇಂಡಿಯಾ ಮುಂತಾದವುಗಳಲ್ಲಿ ಅವರ ಕೊಡುಗೆ ಅಪಾರವಿದೆ. 65% ಯುವಕರು ನಮ್ಮ ರಾಷ್ಟ್ರ ಹೊಂದಿದೆ. ಇನ್ನು ಉಳಿದ 35% ಏನು ನಮ್ಮ ರಾಷ್ಟ್ರದ ನಾಗರಿಕರಿದ್ದಾರಲ್ಲ, ಅವರನ್ನು ನೋಡಿಕೊಳ್ಳುವ ಹೊಡೆಯೂ ಸಹ ಯುವಕರದಾಗಿದೆ. ಇತ್ತೀಚೆಗೆ ನಾವು ನೋಡ್ತಾ ಹೋದಂತೆ ಹೇಗೆ ರಾಷ್ಟ್ರ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಿದೆ, ಹೇಗೆ ಜನರು ಅಕ್ಷರಸ್ಥರಾಗ್ತಿದ್ದಾರೆ, ಹೇಗೆ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಆಗುತ್ತಿದೆ ಅಲ್ಲ, ಅದೇ ರೀತಿ ಅಲ್ಲಿ ಏನಾಗ್ತಿದೆ ಅಂದ್ರೆ ಅವಿಭಕ್ತ ಕುಟುಂಬಗಳಿಂದ ವಿಭಕ್ತ ಕುಟುಂಬಗಳುಗಳುತ್ತಿವೆ. ಇದರಿಂದ ಸಹ ಇದು ಒಂದು ರಾಷ್ಟ್ರದ ಉತ್ತಮ ಪ್ರಗತಿಗೆ ಒಂದು ಮಾರಕವಾಗಿ ಪರಿಗಣಿಸಬಹುದು ನಾವು. ಏಕೆಂತಂದ್ರೆ ತಮ್ಮ ಪ್ರಗತಿಗಾಗಿ ನಗರಗಳಿಗೆ ಹೋಗುವುದು ಸರಿ, ಆದರೆ ಹಿರಿಯರನ್ನು ಅತ್ಯಪೂರ್ಣವಾದ ರೀತಿಯಲ್ಲಿ ಕಡೆಗಣಿಸುವುದು ಇದು ಎಷ್ಟರ ಮಟ್ಟಿಗೆ ಸರಿಯಾಗಿರ್ತಕ್ಕಂಥದ್ದು? ಇದರಿಂದ ನಗರಗಳಲ್ಲಿಯೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಾಶ್ರಮಗಳು ಹೆಚ್ಚುಗೊಳ್ಳುತ್ತಿವೆ. ವೃದ್ಧಾಶ್ರಮಗಳಲ್ಲಿ ತಮ್ಮ ತಂದೆ ತಾಯಿಯನ್ನು ಬಿಡುವುದರಿಂದ ಅಥವಾ ವೃದ್ಧಾಶ್ರಮಕ್ಕೂ ಬಿಡದೆ ನಡು ರಸ್ತೆಯಲ್ಲಿ ಎಷ್ಟೋ ಜನರು ತಮ್ಮ ತಂದೆ ತಾಯಿಯರನ್ನು ಅಥವಾ ತಮ್ಮ ವೃದ್ಧರನ್ನು ಬಿಟ್ಟು ಹೋಗುವುದರಿಂದ ಅಲ್ಲಿ ಭಿಕ್ಷಾಟನೆ ಹೆಚ್ಚಾಗುತ್ತದೆ ಮತ್ತು ಎಷ್ಟೋ ಜನರು ಅನಾಥರಾಗಿ ರಸ್ತೆಯಲ್ಲಿ ತಮ್ಮ ಜೀವವನ್ನು ಬಿಟ್ಟು ಬಿಡ್ತಾರೆ. ಇದು ಒಂದು ನಮ್ಮ ರಾಷ್ಟ್ರದ ಪ್ರಗತಿಗೆ ಮಾರಕವಾಗಿರುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ನೀವು ಯಾವುದೇ ಒಂದು ದೊಡ್ಡ ಸಾಧನೆ ಮಾಡಬೇಕಂತೇನಿಲ್ಲ, ಮೊದಲು ತಮ್ಮ ಮನೆಯಿಂದಲೇ ಪ್ರಾರಂಭಿಸಿ. ತಮ್ಮ ಹಿರಿಯರ ಸೇವೆಯು ಸಹ ಒಂದು ರಾಷ್ಟ್ರದ ಸೇವೆಗೆ ಒಂದು ಚಿಕ್ಕ ಕೊಡುಗೆಯಾಗಿಯೇ ನೀವು ಪರಿಗಣಿಸಿದಾದರೆ ನಮ್ಮ ಭಾರತವನ್ನು ವಿಶ್ವಗುರು ಆಗುತ್ತೆ ಎಂದು ಹೇಳುವುದಾದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳು ಸಹ ಅದರಲ್ಲಿ ಮಹತ್ವಪೂರ್ಣವಾಗಿರುತ್ತವೆ. ಅದರಿಂದ ಯುವಕರಲ್ಲಿ ಒಂದು ವಿನಂತಿ ಏನಂತಂದ್ರೆ, ತಮ್ಮ ಯಾವುದೇ ಒಂದು ಬೇರೆ ಮಾರ್ಗಗಳಿಗೆ ಹೋಗದೆ, ಅಂದ್ರೆ ಬೇರೆ ಅಡ್ಡ ಮಾರ್ಗಗಳು, ಸಕ್ಸಸ್ಗೆ ಯಾವುದೇ ಶಾರ್ಟ್ಕಟ್ ವೇ ಇರೋದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ತಮ್ಮ ಪರಿಶ್ರಮದ ಆಧಾರದ ಮೇಲೆ ಮುಂದುವರೆದು